ಅಟ್ಟೆ 8,000-10,000 ಇರುತ್ತೆ. ಆಮೇಲೆ ಒಂದೆರಡು ಮನೇಲಿ ಹಸುಗಳು ಇದ್ದು ಮೊದ್ಲೆ, ಅವನೇ ಹಸುಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ, ಕರುಗಳು ಮಾಡ್ತಾ ಸೆಕ್ಸೆಟ್ ಸಮೆಂಟ್ ಹಾಕೊಂತ ಮಾಡ್ಕೊಂಡೆ, ಅದೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಇವಾಗ 8 ಆಕಳುಗಳು 1-8 ಕರುಗಳು ಇದಾವೆ. ಸೆಕೆಂಡ್ ಇಯರ್ ಕಲಿತು ನೌಕರಿಗೆ ಅಥವಾ ಇನ್ನಿತರ ಕಂಪನಿಗಳಿಗೆ ಹೋಗ್ತಕ್ಕಂಥದ್ದು ನಾವ್ ಇವತ್ತು ನೋಡೇವೆ. ಅಂತದ್ರೊಳಗೆ ಹೈನುಗಾರಿಕೆಗೆ ಆಸಕ್ತಿ ಯಾಕೆ ಕೊಟ್ರಿ? ಹೈನುಗಾರಿಕೆ ನಮ್ಮ ಸ್ವಂತ ಉದ್ಯಮ ಆಗಿರುತ್ತೆ ಸರ್ ಅದು. ಆಮೇಲೆ ಏನೋ ಮಾಡ್ಕೊಂಡ್ರೆ ನಮ್ ಕೈಲಿ ಇರುತ್ತೆ, ಇದರಲ್ಲಿ ಯಶಸ್ ಕಾಣಬಹುದು ಅಂತ ನನ್ನ ಅನಿಸಿಕೆ. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ಯಶಸ್ ಕಾಣಕ್ ಆಗೋಲ್ಲ ಅಂತ ನಂದು. ಹೊರಗಡೆ 10,000 ರೂಪಾಯಿ ಕೊಡ್ತಾರೆ. ಆಮೇಲೆ ಇದ್ರ ಇನ್ಕಮ್ ಐತ ಅನಿಸ್ತು ಸರ್ ನನಗೆ. ಆಮೇಲೆ ಇನ್ಕಮ್ ಇತ್ತು, ನಂದು ಆಸಕ್ತಿನೂ ಇದ್ರ ಮೇಲೆನೆ ಇತ್ತು ಸರ್. ಆಸಕ್ತಿ ಮೇಲೆ ಕೆಲಸ ಮಾಡಿದ್ರೆ ಯಾವ್ದಾದ್ರು ನಮ್ಗೆ ಲಾಭ ಅನ್ಸುತ್ತೆ ಸರ್. ಮೂಲತಃ ನೀವು ಕೃಷಿ ಕುಟುಂಬದಿಂದ ಬಂದಿದ್ರಿಂದ ಮನೆಯಲ್ಲಿ ಆಕಳುಗಳು, 2 ಆಕಳುಗಳು ಇದ್ದು ಸರ್. ಈಗ ಈ ಸಡ್ ಅನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡ್ಕೊಂಡ್ರಿ? ಸೈಜ್ ಎಷ್ಟ ಐತಿ? ಈ ಸಡ್ನೊಳಗೆ ಎಷ್ಟು ಆಕಳುಗಳು ನಿಲ್ಸಕ್ ತಾವು ಸ್ಟಾರ್ಟಿಂಗ್ ಮಾಡಿದ್ರಿ? ನಾನು ಸ್ಟಾರ್ಟಿಂಗ್ ಇರೋದು ಸರ್, ನಮ್ದು ಹಳೆ ಶೆಡ್ ಇತ್ತು, ಒಂದು 4 ದಿನದ ಅಷ್ಟೇ ಶೆಡ್ ಇತ್ತು ಸರ್. ಆಮೇಲೆ ಇಂಪ್ರೂವ್, ನಾನು ಡಿಪ್ಲೊಮಾ ಮಾಡಿ ಮುಗಿಸಿ ಬಂದ ತಕ್ಷಣ ಒಂದು 10 ದಿನ ಶೆಡ್ ಮಾಡ್ಕೊಂಡೆ ಸರ್. 10 ದಿನ ಶೆಡ್ ಮಾಡ್ಕೊಂಡು ಕರುಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂತ, ಆಮೇಲೆ ಇಲ್ಲೇ ಊರಲ್ಲಿ ಯಾವ್ದಾದ್ರು ಕೊಡೋದು ಇರೋದಿದ್ರೆ ಸಣ್ಣ ಕರುಗಳು ಹಸುಗಳು ತಗೋತಿರ್ಕಿಲ್ಲ ಸರ್, ಕರುಗಳು ಕಟ್ಸು ಇದ್ರೆ ತಗೋತಿದ್ದೆ. ಚೀಪ್ ನಲ್ಲಿ ಯಾವ್ದಾದ್ರು ಸಿಕ್ಕಿದ್ರೆ, ನಾನು ಡಿಪ್ಲೊಮಾ ವೆಟರ್ನರಿ ಮುಗಿಸಿದ್ದಲ್ಲ, ಅದ್ರ ಬಗ್ಗೆ ಮಾಹಿತಿ ಇರ್ತಿತ್ತು ಅಂತ ಹೇಳಿ ತಗೊಂಡ್ ಕಾಸ್ ಅವನೇ ಸೆಕ್ಸೆಟ್ ಸಮಯ ಹಾಕಿ ಗಬ್ ನಿಲ್ಸ್ತಿದ್ದೆ ಸರ್. ನಿಲ್ಸ್ಕೊಂಡು ಅದರಲ್ಲಿ ಇಂಪ್ರೂವ್ಮೆಂಟ್ ಕಂಡಿದ್ದೀನಿ. ಎಷ್ಟು ಸ್ಟಾರ್ಟಿಂಗ್ ನಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಬುನಾದಿ ಹಾಕಿದ್ರಿ? ಸ್ಟಾರ್ಟಿಂಗ್ ಬುನಾದಿ ಅಂದ್ರೆ ಅವ ಎರಡು ಹಸುಗಳಿಂದ ಕರುಗಳು ಇಂಪ್ರೂವ್ಮೆಂಟ್ ಮಾಡ್ಕೊಂತ ಸರ್. ಹಾಲಿನಲ್ಲಿ ಲಾಭ ತಗೋಕ್ಕಿಂತ ನಾ ಕರುಗಳಲ್ಲಿ ಲಾಭ ತೆಗಿಯೋದು ಜಾಸ್ತಿ ಸರ್. ಇದ್ರಲ್ಲಿ ಹೆಂಗಂತೀರಿ? ಕರುಗಳನ್ನಾದ್ರೆ ಔಟ್ಪುಟ್ ಮೇಂಟೆನೆನ್ಸ್ 3 ತಿಂಗಳು ಮಾಡಿದ್ರೆ 13 ತಿಂಗಳು ಅಥವಾ 14 ತಿಂಗಳಿಗೆ ಕರುಗಳು ಬೆದೆ ಬರುತ್ತೆ ಸರ್. ಬೆದೆ ಚಕ್ರ ಕರೆಕ್ಟ್ ಇದ್ರೆ ಸರ್ 14 ತಿಂಗಳು ನಾವು ಬೆದೆ ನಿಲ್ಸ್ಕೋಬಹುದು, ಅದರಲ್ಲೇ ಲಾಭ ಕಾಣಬಹುದು ಸರ್. ಹಾಲಿನಲ್ಲಿ ಫುಡ್ ಆಯ್ತು, ನಮ್ದು ಖರ್ಚು ಆಯ್ತು ಎಲ್ಲ ಆಗ್ಬಹುದು ಸರ್. ಆದ್ರೆ ವರ್ಷಕ್ಕೊಮ್ಮೆ ಲಾಭ ಬರೋದೇ ಕರುಗಳಿಂದ. ಈಗ ಈ ಸಡ್ಡಿನ ಅಳತಿ ಎಷ್ಟದ? ಇದು 25-25 ಐತೆ ಸರ್. 10 ದಿನ ನಿಂದಿರ್ತಾ ಇದ್ರಲ್ಲಿ. ಅಂದ್ರೆ ಬಾಲದಿಂದ ಬಾಲ ಪದ್ಧತಿ? ಬಾಲದಿಂದ ಬಾಲ ಪದ್ಧತಿ ಐತೆ ಸರ್. ಅಂದ್ರೆ ಎದುರ ಬದರ ಪದ್ಧತಿ ಮಾಡಿದ್ರೆ ರೋಗಗಳು ಜಾಸ್ತಿ ಬರೋದಿರುತ್ತೆ ಅಂತ ಹೇಳಿ ಬಾಲ ಬಾಲ ಪದ್ಧತಿ ಮಾಡಿರೋದು. ಇದು ಎಷ್ಟು ವಿಸ್ತೀರ್ಣ ಎಷ್ಟೈತಿ ಮತ್ತೆ ಅದಕ್ಕೆ ಅಂದಾಜು ಎಷ್ಟು ಖರ್ಚು ಮಾಡಿದ್ರಿ ಸರ್? ಇದು ಕೊರೋನಾ ಟೈಮ್ ನಲ್ಲಿ ಮಾಡಿದೆ, ಸ್ವಲ್ಪ ಜಾಸ್ತಿ ಅವಾಗ ಕಬ್ಬನದ್ದು ರೇಟ್ ಜಾಸ್ತಿ ತಲಾವ ಸ್ವಲ್ಪ ಜಾಸ್ತಿನೇ ಬಂತು. 25-25 ಐತೆ ಸರ್. ಇದು 1.5 ಲಕ್ಷ ರೂಪಾಯಿ ಬಂತು. ಆಮೇಲೆ ಗಾಳಿ ಆಡ್ಲಿಂತ ಮೇಲೆ ಹೆಸರು ನೆಟ್ಟು ಅರ್ಧ ಮಟ್ಟ ಅಷ್ಟೇ ಗಾಡಿ ಕಟ್ಟಿರೋದು ಸರ್. ನಿಮ್ಮ ಪ್ರಕಾರ ಒಂದು ದನಗಳನ್ನ ಅಂದ್ರೆ ಹೈನುಗಾರಿಕೆ ದನಗಳಿಗೆ, ಎಮ್ಮೆ ಆಗಿರ್ಬೋದು ಹಸು ಆಗಿರ್ಬೋದು, ಈ ದನಕರುಗಳಿಗೆ ಶೆಡ್ ಯಾವ ರೀತಿಯಾಗಿ ಇರ್ಬೇಕಂತೀರಿ ನೀವು? ಗಾಳಿ ಜಾಸ್ತಿ ಆಡ್ತಾ ಇರ್ಬೇಕು ಸರ್. ಗಾಳಿ ಬೆಳಕು ಇದ್ರೆ ದನಗಳು ಚೆನ್ನಾಗಿರುತ್ತೆ. ಶೆಡ್ಗೆ ಜಾಸ್ತಿ ಅಮೌಂಟ್ ಹಾಕೋಕ್ಕಿಂತ ಹಸುಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಶೆಡ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಕಡಿಮೆ ಅನಿಸುತ್ತೆ ನನಗೆ. ಖಾಲಿ ರೊಕ್ಕ ವೆಚ್ಚ ಅನಿಸುತ್ತೆ. ಈಗ ನಿಮ್ಮ ಶೆಡ್ ನಲ್ಲಿ ಅಂದ್ರೆ ಈಗ ಹೈನುಗಾರಿಕೆಯಲ್ಲಿ ಯಾವ್ಯಾವ ತಳಿಯ ದನಗಳನ್ನು ಹಸುಗಳನ್ನು ತಾವು ಮಾಡಿದಿರಿ? ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟಿದ್ ನಾನು ಜರ್ಸಿ ಸರ್. ಆಮೇಲೆ ಜರ್ಸಿನ ಓಡಿ ಹೆಚ್ಚಪ್ ಮಾಡಿದೆ. ಹೆಚ್ಚಪ್ ಜರ್ಸಿ ಏನಿತ್ತು, ಹಾಲ್ ಅನಿಸ್ತು, ಆದ್ರೆ ಸ್ವಲ್ಪ ರೋಗ ಜಾಸ್ತಿ ಅನ್ಸಕತ್ ಸರ್. ಆಮೇಲೆ ಗೀರು, ಆಮೇಲೆ ಸಾಯಿಬಾಲು ನೋಡಿದೆ. ಗೀರು ಸಾಯಿಬಾಲ್ ಆದ್ರೆ ರೋಗಗಳು ಬರೋದು ಕಡಿಮೆ ಸರ್. ಆಮೇಲೆ ಹಾಲು ಇನ್ಕಮ್ ಇರುತ್ತೆ ಸರ್. ಫಿವರ್ ಗೀರ್ ಆದ್ರೆ ಸ್ವಲ್ಪ ಹಾಲಿಂದ ಕಡಿಮೆ ಇರುತ್ತೆ ಪ್ರೊಡಕ್ಟ್, ಆದ್ರೆ ಕ್ರಾಸ್ ಗೀರ್ ಆದ್ರೆ ಹಾಲಿನ ಪ್ರೊಡಕ್ಟ್ ಇರುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಆಮೇಲೆ ಹಾಲು ಚಲೋ ಬರುತ್ತೆ ಸರ್. ಫ್ಯಾಟ್ ಡಿಗ್ರಿ, ಫ್ಯಾಟ್ ಡಿಗ್ರಿ ಮೇಲೆ ಈ ಕೆಎಂಎಫ್ ನಲ್ಲಿ ಫ್ಯಾಟ್ ಡಿಗ್ರಿ ಮೇಲೆ ಅಮೌಂಟ್ ಕೊಡ್ತಾರಲ್ಲ, ಅದ್ರ ಸಂಬಂಧ ಫ್ಯಾಟ್ ಡಿಗ್ರಿ ಚೆನ್ನಾಗಿರುತ್ತೆ ಅಂತ ಹೇಳಿ ಸಾಯಿವಾಲು ಗೀರ್ ಮಾಡ್ಕೊಂಡಿದ್ದೇನೆ ಸರ್. ಇವಾಗ ಎಷ್ಟು ಸಾಯಿವಾಲ ಎಷ್ಟಿದಾವೆ, ಗೀರ್ ಎಷ್ಟಿದಾವೆ? ಸಾಯಿವಾಲ್ 2 ಇದಾವೆ ಸರ್, ಗೀರ್ 2 ಇದಾವೆ, ಜರ್ಸಿ 2, ಹೆಚ್ಎಫ್ 2 ಇದಾವೆ ಸರ್. ಅಂದ್ರೆ ಯಾಕಂದ್ರೆ ಇದು ನಮ್ಮ ನವಲಗುಂದ ತಾಲೂಕು ಬಿಸಿಲಿನ ನಾಡು. ಈಗ ಬ್ಯಾಸಿಗೆ ಬಂತಪ್ಪ ಅಂದ್ರೆ ದನ ಹೊರಗೆ ಮೇಯಕ್ ಹೋದ್ ಅಂದ್ರೆ ತೇಕುದಾಗಿರ್ಬೋದು, ಮೇಲಾರ್ದ ಎಲ್ಲರ ನೋಡಿ. ಈ ಸಂದಿಗ್ಧ ಪರಿಸ್ಥಿತಿ ಒಳಗ ನಮ್ಮ ಈ ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂತ ತಳಿ ಯಾವ್ದನ್ನ ಆಯ್ಕೆ ಮಾಡ್ಕೋದು ಸೂಕ್ತ ಅಂತೀರಿ? ಫ್ಯೂರ್ ಗೀರ್ ಆದ್ರೆ ಸರ್ ಸ್ವಲ್ಪ ರಫ್ ಆಗುತ್ತೆ. ಜರ್ಸಿಕ್ಕಿಂತ ಕ್ರಾಸ್ ಸಾಯಿವಾಲು ಕ್ರಾಸ್ ಗೀರ್ ಆದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸರ್. ಅಂದ್ರೆ ಹಾಲಿನ ಪ್ರೊಡಕ್ಟ್ ಇರುತ್ತೆ, ಆಮೇಲೆ ಬಿಸಿಲನ್ನು ತಡ್ಕೋತೈತೆ ಸರ್ ಅದು. ಈಗ ಎಷ್ಟು ಗಂಟೆ ಕೇಳ್ತೀರಿ ಚಿನ್ನು ಅವ್ರ, ಎಷ್ಟು ಗಂಟೆಗೆ ಆರೈಕೆ ಮಾಡೋದಾಗಿರ್ಲಿ, ಅವಕ್ಕೆ ಆಹಾರ ಏನೇನ್ ಕೊಡ್ತೀರಿ? 6 ಗಂಟೆಗೆ ಸರ್, 6 ಗಂಟೆಯಿಂದ 6:30 ಮಟ್ಟ ಶಗ್ನಿದ ಕೆಲಸ ಎಲ್ಲ ಫಸ್ಟ್ ಮಾಡೋದು ಸ್ವಚ್ಛತಾ ಕಾರ್ಯಕ್ರಮ ಸರ್. ಸ್ವಚ್ಛತಾ ಕಾರ್ಯಕ್ರಮ ಮಾಡ್ಕೊಂಡ ತಕ್ಷಣ ಆಕಳು ಫುಡ್ ಇಡ್ತಾನೆ ಸರ್, ಕೆಎಂಎಫ್ ಫೀಡ್ಸ್ ಇರ್ತಾನೆ ಸರ್. ಆಮೇಲೆ ಮನೆಯನ್ನು ಸ್ವಲ್ಪ ಹಿಂಡಿ ಇಂತಾದ್ದು ಇಡ್ತಾನೆ ಸರ್. ಇದನ್ನ ಇಟ್ಟ ತಕ್ಷಣ ಹೊಟ್ಟ ಹಾಕಿರ್ತಾನೆ ಸರ್. ಬೆಳಿಗ್ಗೆ ಒಂದ್ ಟೈಮ್ ಆದ ತಕ್ಷಣ ಹಿಂಡಿಗೆ ಹಾಕಿ ಕಾಸ ಹೊಟ್ಟ ಹಾಕ್ತಾನೆ ಸರ್. ಆಮೇಲೆ 7:30 ಹಿಂಡಾಕ್ ಚಾಲೋ ಮಾಡಿದ್ರು, ಹಾಲಿಂದ ಇಷ್ಟು ಪ್ರಾಡಕ್ಟ್ ಮುಗಿಸ್ಕೊಂಡು ಆಮೇಲೆ ಹೊರಗೆ ಹೋಗಿ ಕಟ್ತಾನೆ ಸರ್. ನೀರ್ ಕುಡಿಸಿ ಹೊರಗೆ ಕಟ್ಟಿ 12 ಗಂಟೆ ಮಟ್ಟ ಏನ್ ಹಾಕೋದಿಲ್ಲ ಸರ್. ಅದೇ ಫುಡ್ ಏನ್ ಬೆಳಿಗ್ಗೆ ಹಾಕಿರ್ತಾರ ಅದ್ರ ಮೇಲೆ 12 ಗಂಟೆ ಮಟ್ಟ ಬಿಡ್ತಾರೆ. ಎಷ್ಟು ಜಾಸ್ತಿ ಮೇಲ್ಕ್ ಹಾಕ್ತೇವೆ ಅಷ್ಟು ಹಾಲಿನ ಪ್ರಾಡಕ್ಟ್ ಜಾಸ್ತಿ. ಬಹಳ ಜಾಸ್ತಿ ಹಾಕೋಕ್ಕಿಂತ ನಾವು ಕಡಿಮೆ ಖರ್ಚು ಮಾಡಿ ಕಾಸ ಹೆಚ್ಚು ಇನ್ಕಮ್ ತಕ್ಕೋದು ನೋಡ್ಕೋಬೇಕು ಸರ್. ಅದ್ರ ಹೆಂಗ ಅಂತೀರಿ, ಅದು ಹೆಂಗ್ ಟೆಕ್ನಿಕ್? ಟೆಕ್ನಿಕ್ ಅಂದ್ರೆ ಸರ್, ಒಂದ್ ದಿನಕ್ಕೆ ನಾವು ಡೈಲಿ ಹೊಳೆ ಮೇಳ ಬರುದು ಅವತ್ತ ಮಕ್ಕೊಂದಾಗ ಎಬ್ಸುದು ಮೇವು ಹಾಕೋದಕ್ಕಿಂತ ಒಂದ್ ಟೈಮ್ ಹಾಕೋಬೇಕು ಸರ್. ನಾವು ಡೈಲಿ 3 ಟೈಮ್ ಹಾಕ್ಲಿ ಅಥವಾ 4 ಟೈಮ್ ಹಾಕ್ಲಿ, ಟೈಮ್ ಸರಿಯಾಗಿ ಹಾಕೋಬೇಕು ಸರ್. ನಾವ್ ಹೆಂಗ್ ನಮ್ ಟೈಮ್ ಮೇಂಟೆನೆನ್ಸ್ ಮಾಡ್ತಾರೆ ಫುಡ್ ಮೇಂಟೆನೆನ್ಸ್, ಅವತ್ತ ಹಾಗೆ ಫುಡ್ ಮೇಂಟೆನೆನ್ಸ್ ಮಾಡ್ಬೇಕು ಸರ್. ಅದನ್ನ ಈಗ ಒಂದ್ ಆಕಳಿಗೆ ಅಥವಾ ಈಗ 4 ಆಕಳ ಕಟ್ಟಿರಿ ನೀವು, 12 ಗಂಟೆಗೆ ಒಳ ಕಟ್ಟಿದ ತಕ್ಷಣ 3 ಗಂಟೆಗೆ ಮೈ ತೊಳೆದು ಮತ್ತೊಮ್ಮೆ ಫುಡ್ ಕೊಡ್ತೀನಿ, ಸಾಯಂಕಾಲ ನೈಟ್ ಟೈಮ್ ಕೊಟ್ಟು ಮಾಡ್ತೀನಿ. ಈಗ ಮೈ ಡೈಲಿ ತೊಳಿತೀರಿ? ಡೈಲಿ ಇರ್ತೈತೆ. ಡೈಲಿ ತೊಳಿತೀರಿ? ಯಾವ ರೀತಿಯಾಗಿ ಅಂದ್ರೆ ನೀರಿನ ಸಂಗ್ರಹಣೆ ಮಾಡ್ಕೊಂಡಿರಿ? ನೀರಿನ ಸಂಗ್ರಹಣೆ ಐತೆ ಸರ್, ಪ್ರೆಷರ್ ಮಿಷನ್ ಮೈ ಡೈಲಿ ಸರ್ ಡೈಲಿ ತೊಳೆದು. ಈಗ ಯುವಕರ ಸ್ವಚ್ಛತೆ ಬಗ್ಗೆ ತಾವೇನ್ ಹೇಳ್ತೀರಿ? ಯುವತರಲ್ಲಿ ಹೈನುಗಾರಿಕೆ ಮಾಡ್ಬೇಕಾದ್ರೆ ಮೇನ್ ಇರೋದೇ ಸ್ವಚ್ಛತೆ ಸರ್. ಸ್ವಚ್ಛತೆ ಇಟ್ಕೊಂಡ್ರೆ ಡೈಲಿ ಮೈ ತೊಳೆದ್ರಿಂದ ಹಾಲಿನ ಇನ್ಕ್ರೀಸ್ ಗ್ಯಾರಂಟಿ ಇನ್ಕ್ರೀಸ್ ಆಗುತ್ತೆ ಸರ್. ಯಾಕಂದ್ರೆ ನಾವು 2 ದಿನ ಮೈ ತೊಳೆದು ಬಿಟ್ಟು ನೋಡ್ಬೇಕು ಸರ್, ಮೈ ತೊಳೆದು ನೋಡ್ಬೇಕು ಅದ್ರಲ್ಲಿ ಏನ್ ಅನ್ಸುತ್ತೆ ಅಂತ. ಅದ್ರಲ್ಲಿ ಮೈ ತೊಳೆದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಕ್ರಿಮಿಗಳು ಉಣ್ಣಿ ಇಂತಾವೆಲ್ಲ ಏನ್ ಆಗೋದಿಲ್ಲ ಸರ್. ಸ್ವಚ್ಛತೆ ಆಯ್ತಂದ್ರೆ ಕೆಚ್ಚಲ ಬಾವು, ಇದ್ರಲ್ಲಿ ಮೇನ್ ಬರೋದೇ ಕೆಚ್ಚಲ ಬಾವು. ಕೆಚ್ಚಲ ಬಾವು ಬಂದ್ರೆ ಅದ್ರಲ್ಲಿ ನಾವು ಇನ್ಕಮ್ ತಕೊಳಕ್ ಆಗೋದೇ ಇಲ್ಲ. ಒಂದ್ ಮಲಿ ಫೇಲ್ ಆತಂದ್ರೆ ನಾವು ಅದು ಒಂದ್ ಸ್ವಲ್ಪ ಪೂರ್ತಿ ವೇಸ್ಟ್ ಅಂದಂಗ್ ಸರ್. ಅದು ಹಾಲಿನ ಇನ್ಕಮ್ ತಕೋಬೇಕಂದ್ರೆ ಒಂದ್ ಮಿನಿಮಮ್ ಸ್ವಚ್ಛತೆ ಕಾಟ್ಬಾರ್ದು ಸರ್. ಈಗ ಕೆಲವೊಂದಿಷ್ಟು ಜನ ರೈತರಿಗೆ ನಮ್ಮಲ್ಲಿ ಏನ್ ಕಾಡಕತ್ತೈತೆ ಅಂತಂದ್ರ ದನಗಳಲ್ಲಿ ಉಣ್ಣಿ ಉಣ್ಣಿ ಬಾಧೆ ಒಂದು, ಕೆಚ್ಚಲ ಬಾವು ಒಂದು, ಇವ ಪ್ರಮುಖವಾಗಿ ಕಾಡಕತ್ತ ಸರ್. ಆ ಉಣ್ಣಿ ಬಾಧೆ ಅಂತ ಹೇಳ ಸರ್, ಉಣ್ಣಿ ಇಂಜೆಕ್ಷನ್ ಐತೆ ಸರ್. ಉಣ್ಣಿ ಇಂಜೆಕ್ಷನ್ ಎಲ್ಲಾರು ಏನಂತಾರೆ ಸರ್, ಕಾಲ್ ಹೋಗ್ತಾವು, ಹಾಲ್ ಕಡಿಮೆ ಆಕತ್ತಿ, ಇದನ್ನೆಲ್ಲ ತಿಳ್ಕೊಂಡಿರ್ತಾರ. ಒಂದ್ ಇಂಜೆಕ್ಷನ್ ಹೊರಗ್ ಪ್ರಾಡಕ್ಟ್ ಬರ್ಬೇಕಂದ್ರೆ ಸರ್ ಅದ್ರ ಬಗ್ಗೆ ಎಲ್ಲ ಗವರ್ಮೆಂಟ್ ಇನ್ವೆಸ್ಟಿಗೇಟ್ ಮಾಡಿರ್ತಾರೆ ಸರ್. ಇಲ್ಲಾಂದ್ರೆ ಹಂಗ ಪ್ರಾಡಕ್ಟ್ ಹೊರಗೆ ಬರೋದಿಲ್ಲ. ನಾನು ಇದುವರೆಗೆ ಆಯ್ತು ಸರ್, 20 ಡೇಸ್ ದಾಟ್ ಕರ ಜಂತ್ ನೆನೆ ಹಾಕ್ತಾನೆ, ಉಣ್ಣಿ ಇಂಜೆಕ್ಷನ್ ಮಾತ್ರ ಮಾಡ್ತೇನೆ ಸರ್. ಕರು ವೇಟಿನ ಮೇಲೆ ಡಿಪೆಂಡ್ ಆಗಿರ್ತದೆ ಸರ್. ಕರುಗಳು ಕರೆಕ್ಟ್ ಮೇಂಟೆನೆನ್ಸ್ ಇತ್ತಂದ್ರೆ ಕರೆಕ್ಟ್ ಬೆದಿ ಬರ್ತಾರೆ ಸರ್. ಉಣ್ಣಿ ಇಂಜೆಕ್ಷನ್ ನನಗೇನು ಎಫೆಕ್ಟ್ ಅನ್ಸಿಲ್ಲ ಸರ್. 3 ತಿಂಗಳ ರಿಸಲ್ಟ್ ಸರ್ ಅದು. ನಾ ಮೇಂಟೆನೆನ್ಸ್ ಮಾಡ್ಕೊಂಡು 4 ತಿಂಗಳು 5 ತಿಂಗಳ ಮಟ ಬರ್ತೈತೆ ಸರ್ ಅದು. ಉಣ್ಣಿ ಇಂಜೆಕ್ಷನ್ ಮಾಡಕ್ ಹೋಗ್ಬೇಕಂತ ನಂದು ಅನಿಸಿಕೆ ಸರ್. ಆಮೇಲೆ ಈಗ LSD ಜಾಸ್ತಿ ಆಗತೈತೆ, LSD-ಗೂ ಅದು ಬಹಳ ಪರಿಣಾಮಕಾರಿ ಆಗೈತೆ. ಉಣ್ಣಿ ಇಂಜೆಕ್ಷನ್ ಮಾಡ್ಕೊಂಡ್ವಿ ಅಂತಂದ್ರೆ LSD-ನು ಅರ್ಧ ಕಂಟ್ರೋಲ್ ಬರ್ತದೆ ಸರ್, 50-50 ಐತೆ. ಆಮೇಲೆ ಉಣ್ಣಿದು ಬಹಳ ರಿಸಲ್ಟ್ ಐತೆ ಸರ್. ಮತ್ತೀಗ ಕೆಚ್ಚಲ ಬಾವು ಯಾಕೆ ಬರ್ತದೆ ಅಂತೀರಿ? ಸ್ವಚ್ಛತೆ ಕಾಪಾಡಲಿಲ್ಲ ಅಂದ್ರೆ ಕೆಚ್ಚಲ ಬಾವು ಬರ್ತದೆ ಸರ್. ಮೇನ್ಸ್ ಆಗಲೇ ಹೇಳಲ್ಲ ಸರ್, ನಾನು ಸ್ವಚ್ಛತೆ ಕಾಪಾಡ್ಕೋಬೇಕಂತ. ಸ್ವಚ್ಛತೆ ಕಾಪಾಡ್ಕೊಂಡ್ರೆ ಕೆಚ್ಚಲ ಬಾವು ಬರೋದಿಲ್ಲ ಸರ್. ಕೆಚ್ಚಲ ಬಾವು ಬರಲಿಲ್ಲ ಅಂದ್ರೆ ಹೈನುಗಾರಿಕೆ ಲಾಸ್ ಆಗ ಚಾನ್ಸೇ ಇಲ್ಲ. ಬೆದೆ ಒಂದು, ಆಮೇಲೆ ಕೆಚ್ಚಲ ಬಾವು ಒಂದು, ಎರಡು ಮೇಂಟೆನೆನ್ಸ್ ಕರೆಕ್ಟ್ ಮಾಡ್ಕೊಂಡ್ರೆ ಸರ್ ಹೈನುಗಾರಿಕೆ ಲಾಸ್ ಅನ್ನೋದೇ ಇಲ್ಲ. ಇದ್ರ ಜೊತೆಗೆ ಈಗ ಎರಡು ಟೈಮ್ ನೀವು ಹಿಂಡ್ತೀರಿ ಆಕಳ, ಈಗ ಒಂದು 10 ಒಂದು ಆಕಳದ ಎಷ್ಟು ಹಾಲು ಕೊಡ್ತದ ಮತ್ತ ಎಷ್ಟು ಒಂದು ತಿಂಗಳಿಗೆ ನಿವ್ವಳ ಆದಾಯ ಐತೆ ಅಂತ ಹೇಳ್ತೀವಿ? ನಂದು ಈಗ ರನ್ನಿಂಗ್ ಇರುತ್ತೆ ಸರ್, 4 ಆಕಳಗಳು ಈಗ ಸದ್ಯ ಹಾಲು ಪ್ರಾಡಕ್ಟ್ ಐತೆ ಸರ್. 4 ಆಕಳಗಳಿಂದ ತಿಂಗಳ ನಂದು 42-45 ಸಾವಿರ ರೂಪಾಯಿ ಪೇಮೆಂಟ್ ಐತೆ ಸರ್. ಈಗ 4 ಆಕಳಿಂದ ನಾನು ಅಗ್ದಿ ಹಾಯ್ ಈಗ ಸದ್ಯ ಹೊಟ್ಟಿಲ್ಲ ಸರ್, ಹೊಟ್ಟಿನ ಶಾರ್ಟೇಜ್ ಐತಲ್ಲ, ಸ್ವಲ್ಪ ಫುಡ್ ಜಾಸ್ತಿ ಹೊಂಟೈತೆ. ಫುಡ್ ಜಾಸ್ತಿ ಹೊಂಟತ್ತ ಅಂದ್ರೆ 20,000 ರೂಪಾಯಿ ಖರ್ಚ್ ಐತೆ ಸರ್. ಈ ಒಂದ್ ತಿಂಗಳಿಗೆ 20,000 ರೂಪಾಯಿ ಖರ್ಚ್ ಮಾಡಿ ಅಂದ್ರೆ ಸರ್ ಒಂದ್ 20,000 ಉಳದ ಉಳಿತೈತೆ ಸರ್. ಒಂದ್ 20,000 ಉಳಿಲಿಲ್ಲ ಅಂದ್ರೆ ಸರ್ ಈಗ 2 ತಿಂಗಳ ಹಸಿರಿದ್ದ ಉಳದ ಉಳಿತೈತೆ ಸರ್. ಅಷ್ಟು ಮಾತ್ರ ನಾ ಹೇಳ್ತೇನೆ. ಈಗ ಹಸಿರು ಮೇವಿನ ವ್ಯವಸ್ಥೆ ಹೆಂಗ್ ಮಾಡಿದ್ರಿ? ಹಸಿರು ಮೇವಿ ನೇಪೇರು ಮೇವು ಸರ್, ನೇಪೇರು ಆಮ್ಯಾಗ ಗೊಂಜಾ ಮೇವು ಸರ್. ಕೆಜ್ ಹಾಲ್ಗಾಳ ಇದ್ದಾಗ ಮೇವು ಮೇಯಿಸಿದ್ರೆ ಸರ್ ಹಾಲಿನ ಪ್ರಾಡಕ್ಟ್ 2 ಲೀಟರ್ ಇದ್ದ 4 ಲೀಟರ್ ಆಗಿ ಆಗ್ತದೆ. ಕನ್ಫರ್ಮ್ ಸರ್? ಕನ್ಫರ್ಮ್. ಈಗ ನಾನು ಒಂದು ಪ್ರಶ್ನೆ ನಿಮ್ಮಲ್ಲಿ ಏನಂತಂದ್ರ, ಇವತ್ತೆಷ್ಟೋ ಜನಕ್ಕೆ ಮನೆ ಅಥವಾ ಮನೆಯನ್ನು ಹೊರತುಪಡಿಸಿ ಇರಕ್ ಜಾಗ ಇಲ್ಲ, ಅಥವಾ ನಮ್ಮ ಮನೆ ಐತಿ ಹಿಂದೆ ಒಂದು ಗುಂಟೆ ಜಾಗ ಐತಿ ಬರೀ ಅವಕ್ಕೆ ಮೇಸಾಕ ಹುಲ್ಲಿಲ್ಲ ಅಂತಂದ್ರೆ ಅವ್ರು ಹೈನುಗಾರಿಕೆ ಮಾಡಬಹುದು? ಮಾಡಬಹುದು ಸರ್. ಅಂದ್ರೆ ಹಸಿರು ಹುಲ್ಲಿಲ್ಲ ಅಂತಂದ್ರೆ ಹೆಂಗ್ ಹೈನುಗಾರಿಕೆ ಮಾಡಬಹುದು? ಹಸಿರು ಹುಲ್ಲು ಇಲ್ಲ ಅಂದ್ರೆ ಹೈನುಗಾರಿಕೆ ಮಾಡಬಹುದು ಅಂದ್ರೆ ಸರ್, ಬಟ್ ನಮ್ ಸೈಡ್ ಜಾಸ್ತಿ ಹಾಟ್ ಪ್ರಾಡಕ್ಟ್ ಇದ್ದೇ ಇರುತ್ತೆ ಸರ್. 2 ಆಕಳಗಳು ಬಾಳ ಮಾಡಂಗಿಲ್ಲ ಸರ್, ಹಂಗಿದ್ರೆ 2 ಆಕಳಗಳು ಕಟ್ಕೊಂಡ್ ಮೇಂಟೆನೆನ್ಸ್ ಮಾಡಿದ್ರೆ 2 ಆಕಳಗಳು ತಿಂಗಳ ನಾವ್ ಏನೋ ಕಡಿಮೆ ಆದಾಯ ಬಂದ್ರೆ 10-12 ಸಾವಿರ ರೂಪಾಯಿ ಇನ್ಕಮ್ ಇರುತ್ತೆ. ಎಲ್ಲಾ ಖರ್ಚು ತೆಗೆದ್ರೆ 10-12 ಸಾವಿರ ರೂಪಾಯಿ ಉಳಿಯುತ್ತೆ. ಇನ್ನೊಬ್ರ ಕೈ ಹೋಗಿ ಕೆಲಸ ಮಾಡೋದಕ್ಕಿಂತ ಇದು ನಮ್ ಸ್ವಂತ ಆದಾಯ ಇರುತ್ತೆ. ಅಂದ್ರೆ ಒಬ್ಬ ನಿರುದ್ಯೋಗಿ ಹುಡುಗ ಉದ್ಯೋಗವನ್ನು ಸೃಷ್ಟಿಸಬಹುದು. ಅಂದ್ರೆ ದುಡಿಮೆ ಜಾಸ್ತಿ ಐತಿ, ಸ್ವಚ್ಛತೆ ಕಾಪಾಡಬೇಕು. ಮತ್ತೆ ಇನ್ನು ಏನು ಹೈನುಗಾರಿಕೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಮಗಾದ ಅನುಭವ, ಕೆಲವೊಂದಿಷ್ಟು ಮಂದಿ ಅತ್ತಾಗಿತ್ತ ಗ್ವಾದ್ಲಿನೂ ಮಾಡಿರ್ತಾರ, ಪ್ಯಾನ್ ಮಾಡಿರ್ತಾರ, ಅವಕ್ಕೆ ಇರುವಲ್ಲಿನ ಕುಡಿ ನೀರು ಮಾಡಿರ್ತಾರ, ಶಗನಿನ ಅಥವಾ ಹಿಂಡು ಮಷೀನ್ ಮಾಡಿರ್ತಾರ, ಇದ್ರ ಬಗ್ಗೆ ಹೇಳ್ತೀರಿ? ಹಾಲು ಕರಿ ಮಷೀನ್ ಬಂದಾವ ಇತ್ತಿತ್ತಲಾಗ ಎಲ್ಲಾ ಮಾಡ್ಕೋಬಹುದು ಸರ್. ಆದ್ರೆ ನಾ ಖಾಲಿ ಇನ್ವೆಸ್ಟ್ಮೆಂಟ್ ಮಾಡ್ಬಾರ್ದು ಸರ್. ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತೇವೆ ದುಡ್ಡು ಹಾಳು ಮಾಡಿದ್ರೆ ನಮ್ಗೆ ನಷ್ಟ ಆಗುತ್ತೆ. ಅದು ಏನ್ ಅಮೌಂಟ್ ಹಾಕ್ತೇವಲ್ಲ ಆಕಳಗಳ ಮೇಲೆ ಫುಡ್ಗೆ ಹಾಕ್ಬೇಕು, ಆಕಳಗಳ ಮೇಂಟೆನೆನ್ಸ್ ಮಾಡ್ಕೋಬೇಕು, ಅದನ್ನ ಸ್ವಚ್ಛತೆ ಕಾಪಾಡ್ಲಿಲ್ಲ ಅಂತಲ್ಲ, ಆದ್ರೆ ವೆಚ್ಚ ಖರ್ಚು ಮಾಡಬಾರ್ದಂತ ನಂದು ಸರ್. ಫುಡ್ ಖರ್ಚು ಮಾಡಿದ್ರೆ ನಮ್ದೇ ಅಮೌಂಟ್ ಹೋಗುತ್ತಲ್ಲ, ಅದ್ನ ಫೀಡ್ಸ್ ಅವತ್ತಕ್ಕೆ ಆಕಳಗಳ ಮೇಂಟೆನೆನ್ಸ್ ಮಾಡ್ಕೋಬಹುದು ಅಂತ ನಂದು. ಎಷ್ಟು ವರ್ಷ ಆಯ್ತು ಹೈನುಗಾರಿಕೆ ಮಾಡಕ್? ನಾನು ಡಿಪ್ಲೊಮಾ ವೆಟರ್ನರಿ ಮುಗಿಸಿ ಬಂದು ಈಗ 3ನೇ ವರ್ಷ ರನ್ನಿಂಗ್ ಐತೆ ಸರ್. 3 ವರ್ಷ ಆಯ್ತು ಅದನ್ನ ಹೈನುಗಾರಿಕೆ ಮಾಡಕತ್ತು. ಈಗ ತಮಗೆ ಏನಿಸ್ತದೆ ಹೈನುಗಾರಿಕೆ ಬಗ್ಗೆ ಏನ್ ಅನಿಸ್ತದೆ ತಮಗೆ ಇಷ್ಟು ದಿನ ಆತ ಹೈನುಗಾರಿಕೆ ಮಾಡಕತ್ತು? ಹೈನುಗಾರಿಕೆ ಲಾಭ ಅಂತ ನಾನು ಅನಿಸುತ್ತೆ ಸರ್. ಆಮೇಲೆ ಲಾಭ ಐತೆ ಅಂತ ಲಾಭ ಐತೆ ಸರ್ ಅದ್ರಲ್ಲಿ ಹೈನುಗಾರಿಕೆಯಲ್ಲಿ. ಆಮೇಲೆ ಮನಸ್ಸು ಖುಷಿಯಾಗಿರುತ್ತೆ ಒಂದು ಮೊದಲೇದ್ದು, ಆಮೇಲೆ ನಮ್ ಮೈಂಡ್ ಫ್ರೆಶ್ ಇರುತ್ತೆ ಸರ್. ಇನ್ನೊಬ್ರ ಕೈ ಕೇಳಕ್ಕೆ ಹೋಗಿ ಕೆಲಸ ಮಾಡೋದಕ್ಕಿಂತ ಪ್ರೆಷರ್ ಕಡಿಮೆ ಸರ್, ಮೈಂಡ್ ಫ್ರೆಶರ್ ಕಡಿಮೆ. ಕೆಲವೊಂದಿಷ್ಟು ಮಂದಿ ಹೇಳ್ತಾರ ಏನೈತಿ ಬಿಡಿ ಹೈನುಗಾರಿಕೆ ಒಳಗೆ ಬರೀ ಲಾಸ ಅಂತ ಹೇಳ್ತಿರ್ತಾರ, ಇದಕ್ಕೆ ನೀವೇನ್ ಹೇಳ್ತೀರಿ? ಬರೀ ಲಾಸಾನಕ್ಕಿಂತ ಸರ್ ನಾವು ಹಸುಗಳು ಕೂಡ ನಾವ್ ಹೆಂಗ್ ಒಡನಾಟ ಇಟ್ಕೊಂಡಿರ್ತಾವ್ ನಮ್ಗ್ ಹಂಗ್ ರಿಯಾಕ್ಟ್ ಮಾಡ್ತಿರ್ತಾವ್ ಸರ್. ನಾವು ಬೆಳಗ್ಗೆ ಹೋಗುದು ಹೊರ ಕಟ್ಟುದು ಹೊಳೆ ಸಾಯಂಕಾಲ ಬರುದು ಒಳ ಕಟ್ಟುದು ಅದನ್ನ ಮಾಡ್ಬಾರ್ದು ಸರ್. ಅದನ್ನ ಮಾಡಿದ್ರೆ ಇನ್ಕಮ್ ಅದ್ರಾಗ ಬರೋಕ್ ಚಾನ್ಸ್ ಅಲ್ಲ. ನಾವು ಅವ್ರ ಕೂಡ ಹೆಂಗ್ ರಿಯಾಕ್ಟ್ ಮಾಡ್ತೇವ ಅವ್ ನಮ್ಗ್ ಹಂಗ್ ರೆಸ್ಪಾನ್ಸ್ ಮಾಡ್ತಾವ್ ಸರ್. ಮನುಷ್ಯರಾಗ್ಲಿ ಯಾವಾಗ್ಲಿ ಸರ್ ಅವ್ ಪ್ರಾಣಿಗಳು ನಾವು ಅವತ್ತಕ್ ರಿಯಾಕ್ಟ್ ಮಾಡಿದ್ರೆ ಅವ್ ನಮ್ಗ್ ರಿಯಾಕ್ಟ್ ಮಾಡೇ ಮಾಡ್ತಾವ್. ನಾವು ಪ್ರೀತಿ ವಾತ್ಸಲ್ಯ ತೋರಿಸ್ರ ಅವ್ ನಮ್ ಪ್ರೀತಿ ವಾತ್ಸಲ್ಯ ನಮ್ಗ್ ಏನ್ ಕೊಡ್ಬೇಕು ಅವೆಲ್ಲ ಕೊಟ್ಟ ಕೊಡ್ತಾವ್ ಅಂತ ನನ್ನ ಅನಿಸಿಕೆ ಸರ್. ಡಿಪ್ಲೋಮಾ ಮುಗಿದಿದ್ದು 2020 ಮುಗಿತ್ತು ಸರ್. ನಂದು 20 ನೀವು ಹೈನುಗಾರಿಕೆ ಮಾಡಕತ್ತಿ ಇಲ್ಲಿ 2025 ಸರ್. ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ನಿವ್ವಳ ಆದಾಯ ನೋಡಿದ್ರ ಬಜೆಟ್ ನೋಡಿದ್ರ ಎಷ್ಟ ಆಗಿರ್ಬೋದು ಅಂದಾಜು? ಒಂದ್ ವರ್ಷಕ್ಕೆ ಸರ್ ನಂದು ಕರಗೋಳ ಇನ್ಕಮ್ ಒಂದ್ 2 ಲಕ್ಷ 2.5 ಲಕ್ಷ ರೂಪಾಯಿ ಹಿಂಗೆ ಕರಗೋಳ ಇನ್ಕಮ್ ಇರುತ್ತೆ ಸರ್. ಎರಡ್ ಕರ ಮೂರ್ ಕರ ಗಬ್ ಹೋಗ್ಸ ಅಂದ್ರೆ ಸರ್ ಈಗಿನ ಇದಕ್ಕ ಚೊಚ್ಚಲ್ ಕರಗೋಳ ಇನ್ಕಮ್ ಐತೆ ಸರ್. ಕರಗೋಳ ಮಾರ್ಕೆಟ್ ತಗೊಂಡ್ ಹೋದ್ರೆ ಈಗಿನ ಇನ್ಕಮ್ ನಲ್ಲಿ ಹೆಚ್ಚಪ್ ಆಗ್ಲಿ ಸಾಯಿವಾಗ್ಲಿ ವನ್ಯಸುಲ್ ಕರಗೋಳ ಅಂದ್ರೆ ಡಿಮ್ಯಾಂಡ್ ಐತೆ ಸರ್. ಈಗ ಒಂದ್ ಮಿನಿಮಮ್ ಒಂದ್ 60,000 ಸಿಕ್ಕೇ ಸಿಗುತ್ತೆ ಸರ್. ಅವು ಆ ಬಾಳ ಅಂದ್ರೆ 13-14 ತಿಂಗಳು ಕಟ್ತಾವೆ, 2 ವರ್ಷಕ್ಕೆ ಇಳಿಯಾಕ್ ಬರ್ತಾವೆ. 2 ವರ್ಷಕ್ಕೆ ನಾವ್ ಒಂದ್ 20,000-25,000 ರೂಪಾಯಿ ಖರ್ಚು ಮಾಡ್ಯಾವ ಅಂದ್ರೆ ಸರ್ ಒಂದ್ ಕರ ಮಿನಿಮಮ್ ಒಂದ್ 60-65,000 ರೂಪಾಯಿ ರೀಚ್ ಆಗೇ ಆಗುತ್ತೆ. ನಾಲ್ಕರ ಒಂದ್ ವರ್ಷಕ್ಕೆ ಗಬ್ ಹೋಗ್ಸ್ಯಾವ ಅಂದ್ರೆ ಸರ್ ಒಂದ್ 2-2.5 ಲಕ್ಷ ರೂಪಾಯಿ ಕರಗಳೆಲ್ಲ ಇನ್ಕಮ್ ಆಯ್ತು ಅಂತ ನನ್ ಸರ್. ಅಂದ್ರೆ ಇವನು ನೀವು ಕರಗಳನ್ನ ಕಟ್ಟಿಸಿ ಕೊಟ್ಟುಬಿಡ್ತೀರಿ? ಕಟ್ಟಿಸಿ ಕೊಡ್ತೇವೆ ಅಂದ್ರೆ ಸರ್ ನಮ್ಗೆ ಸೆಲೆಕ್ಟ್ ಮಾಡೋದ್ರ ಬ್ರೀಡಿಂಗ್ ಮೇಲೆ ಸೆಲೆಕ್ಟ್ ಇರುತ್ತೆ. ಅವ್ರ ತಾಯಿಗಳು ಸರಿಯಾಗಿ ಹಾಲು ಅವ್ರದ್ ಇತ್ತಂದ್ರೆ ಅವ್ರ ಕರಗಳು ಹಂಗೆ ಇರ್ತದೆ ಸರ್. ಇಲ್ಲ ಅಂದ್ರೆ ಅವ್ರ ತಾಯಿ ಸರಿಯಾಗಿರಲ್ಲ, ಆ ಕರಗಳು ಸ್ವಲ್ಪ ಏನೋ ಎಫೆಕ್ಟ್ ಐತೆ, ನಮ್ಗೆ ಸಹಾಯನ ಮಾಡಲ್ಲ ಅನ್ಸಿದ್ರೆ ಸರ್ ಸ್ವಲ್ಪ ಅದನ್ನ ಮೇಂಟೆನೆನ್ಸ್ ಕರೆಕ್ಟ್ ಮಾಡಿ ಇಳಾಕ್ ಬಂದ ಕರೆಕ್ಟ್ ಹೋಗಿ ಪ್ಯಾಟಿಂಗ್ ಮಾಡಿದ್ರೆ ಒಬ್ಬೊಬ್ರು ಏನ್ ಮಾಡ್ತಾರ ಮನಿ ಪೂರ್ತಿ ಕಟ್ಟ ಹಿಂಡಿದ್ರೆ ಸಾಕಪ್ಪ ಇಂತ ಇರ್ತಾರಲ್ಲ ಅಂತಾರ ಕೊಟ್ರ ಲಾಭ ಅನಿಸ್ತದೆ ಸರ್. ನಾವ್ ಅದ ಅಮೌಂಟ್ ಹಾಕಾಸ್ ನಮಗೆ ಯಾವ್ದು ಬೇಕು ಅಂತ ತಗೊಂಡ್ಬರ್ಬಹುದು. ಈಗ ನಿಮ್ಗೆ ಅನಿಸಿದ ಮಟ್ಟಿಗೆ ಒಬ್ಬ ನೌಕರಸ್ಥನಕ್ಕಿಂತ ನಾನು ಜಾಸ್ತಿ ಪಗಾರ ತಗೋತೇನೆ ಅನ್ನೋ ನೆಮ್ಮದಿ ಇದೆ? ನೆಮ್ಮದಿ ಐತೆ ಸರ್. ನಾವ್ ಅವ್ರಕ್ಕಿಂತ ಹೆಚ್ಚಿಗೆ ಪಗಾರ ತಗೋತಿಲ್ಲ, ಮನ್ಸಿಗೆ ಮಾತ್ರ ನೆಮ್ಮದಿ ಐತೆ ಸರ್. ಒಂದ್ ನಮ್ದೇನ್ ಟಾರ್ಗೆಟ್ ಐತೆ ನಾವ್ ಏನ್ ಅನ್ಕೊಂಡಿರ್ತಾರೆ ರೀಚ್ ಮಾಡಬಹುದು ಅಂತ ಇದ್ರಲ್ಲಿ ನಾ ಅನ್ಕೊಂಡಿದ್ದೇನೆ ಸರ್. ಏನ್ ಹೈನುಗಾರಿಕೆಯಿಂದ ಏನೇನೆಲ್ಲ ಅಳವಡಿಸಿಕೊಂಡಿರಿ? ಹೈನುಗಾರಿಕೆಯಿಂದ ಸ್ವಂತ ಉದ್ಯಮ ಒಂದ್ ಸರ್. ಅದು ಯಾರಿಗೂ ಏನ್ ಸಲಾಮ್ ಹೊಡಿ ಇದು ಇರೋದಿಲ್ಲ ಸರ್. ನಮ್ದು ನಾವ್ ಏನೋ ಮಾಡೇವಿ ಅಂದ್ರೆ ಗೋಲ್ ರೀಚ್ ಆಗ್ಬೋದು ಅಂತ ನಂದು ಅನಿಸಿಕೆ ಸರ್. ಇದ್ರ ಈಗ ಇನ್ನು ಏನ್ ಯಾವ ರೀತಿಯಾಗಿ ಇದನ್ನ ಇನ್ಕ್ರೀಸ್ ಅಂದ್ರೆ ಹೆಚ್ಚಿನ ಒಂದು ಗುಣಮಟ್ಟ ಮಾಡ್ಬೇಕಂತ? ಹೆಚ್ಚಿನ ಗುಣಮಟ್ಟ ಅಂದ್ರೆ ಸರ್ ನಂದು ಮನೆ ಹಿತ್ತಲಲ್ಲಿ ಸ್ವಲ್ಪ ಜಾಗ ಆಯ್ತು, ಅಲ್ಲೇ ಶೆಡ್ ಹಾಕೊಂಡಿದ್ದೆ ನಾನು. ಅವಾಗ ಇಷ್ಟು ನಾಲೆಜ್ ಇದ್ದಿರ್ಕಿಲ್ಲ ಸರ್. ಅವಾಗ ಸ್ವಲ್ಪ ಈಗ ನಾಲೆಜ್ ಇಂಪ್ರೂವ್ ಆಗೈತಲ್ಲ, ಅಲ್ಲಿ ಹೊಲದಲ್ಲೇ ಶೆಡ್ ಹಾಕಿ ಸರ್ ಒಂದ್ 25 ಹಸುಗಳ ಶೆಡ್ ಹಾಕಿ ಒಂದ್ ಸ್ವಲ್ಪ ಹಸುಗಳು ಇವತ್ತರ ಜೊತೆ ಒಂದ್ ಸ್ವಲ್ಪ ಕುರಿ ಮೇಕೆ ಈಗ ಮಾಡ್ಕೊಂಡ್ರೆ ಅದನ್ನ ಇನ್ಕ್ರೀಸ್ ಮಾಡ್ಕೋಬೇಕಂತ ನಂದಾಗಿ. ಈಗ ಇಷ್ಟು ಹಸು ನೀವ ಕರಿತೀರಾ ಅಥವಾ ಮಷೀನ್ ಏನಾದ್ರು ಮಾಡಿ? ಇಲ್ಲ ಇಲ್ಲ ಸರ್, ಕೈಯಲ್ಲೇ ಕರಿತೇನೆ, ಕೈಯಲ್ಲೇ ಕರಿತೇನೆ. ನಿಮ್ಮ ಜೊತೆಗೆ ಯಾರು ಮತ್ತೆ ಸಹಕಾರ ಇದ್ದಾರೆ? ನಮ್ ತಾಯಿ ಅವ್ರು ಸಹಕಾರ ಮಾಡ್ತಾರೆ. ಅವ್ರು ಹಿಂಡ್ತಾರೆ? ಅವ್ರು ಹಿಂಡ್ತಾರೆ ಸರ್. ನಾವು ಅಚ್ಚಿಕೊಬ್ರು ಇಚ್ಚಿಕೊಬ್ರು ಬೇರೆ ಬೇರೆ ಕುಂತ ಹಿಂಡ್ತಾರೆ ಸರ್. ಅಂದ್ರೆ ಹಾಲಿನ ನಾವ್ ಎಷ್ಟು ಸ್ಪೀಡ್ ಹಿಂಡ್ತಾರಲ್ಲ ಅಷ್ಟು ಹಾಲಿನ ಇಳುವರಿ ಜಾಸ್ತಿ ಸರ್. ನಾವ್ ಸ್ವಲ್ಪ ಹಿಂಡು ಲೇಟ್ ಆತಂದ್ರೆ ಸರ್ ತಾಕುಳು ಒಂದೊಂದು ನಿಂದ್ರಾಕ್ ಹಾಕಿರೋದು ಹೆಚ್ಚಾಗ್ತಾರದು ಕಾಲ್ ಸೋತ್ ಬರ್ತಾವ ಸರ್. ನಾವ್ ಹಾಲು ಎಷ್ಟು ಸ್ಪೀಡ್ ತೆಗಿತಾವ ಅಷ್ಟು ಹಾಲು ಇನ್ಕ್ರೀಸ್ ಆಗ್ತದೆ ಸರ್. ನಾವ್ ಹಿಂಡೋದ್ ಲೇಟ್ ಮಾಡಿದ್ವಿ ಅಂದ್ರೆ ತೊರೆ ಅಟ್ಟಿಸ್ಕೋತಾವ ಸರ್. ಅದರಲ್ಲಿ ಕೆಚಲ್ ಬಾಬು ಅವರು ಸಾಧ್ಯತೆ ಜಾಸ್ತಿ ಇರುತ್ತೆ. ಇವು ಹಾಲಿನ ಪ್ರಾಡಕ್ಟ್ ಜಾಸ್ತಿ ಇತ್ತಂದ್ರೆ ಇಬ್ರು ಕುಂತ ಹಿಂಡು ಸೂಕ್ತ ಅಂತ ನನ್ನ ಅನಿಸಿಕೆ ಸರ್. ಈಗ ತಮ್ಮಲ್ಲಿ ಒಂದು ಪ್ರಶ್ನೆ ಏನಂತ ಅಂತಂದ್ರೆ ಇವತ್ತಿನ ದಿನಮಾನದೊಳಗೆ ತಮ್ಮ ಗ್ರಾಮದೊಳಗೆ ಆಜುಬಾಜು ನಿಮ್ಮ ರೈತರಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರು ಏನಪ್ಪ ಸಾಲಿ ಬಿಟ್ಟ ಇವ ಹೈನುಗಾರಿಕೆ ಮಾಡಕತ್ತಾನ ಒಕ್ಕಲ್ತನ ಮಾಡಕತ್ತಾನ ಅನ್ನುವಂತದ್ದು ಇನ್ನೂ ಕೀಳಿರಿಮೆ ಹಳ್ಳಿಗಳ ಗೆಳೆಯರು ಏನಾದ್ರೂ ನಿಮ್ ಜೊತೆ ಅನಿಸಿಕೆಗಳು ಹಂಚಿಕೊಂಡ್ರೆ ಹೆಂಗ? ಹಂಚ್ಕೊಂಡಾರ ಸರ್. ಅದನ್ನೆಲ್ಲ ಕಲ್ತ್ ಬಂದು ಮತ್ ಅದನ್ನ ಕಲ್ತ್ ಕಾಸ ಇಲ್ಲಿ ಬಂದು ಇದ್ನ ಮಾಡ್ಬೇಕಂದ್ರೆ ಮತ್ ಅಲ್ಲಿಗೆ ಯಾಕೆ ಹೋಗ್ಬೇಕು ಕಲಿಯಾಕ? ಇದ್ನ ಮಾಡ್ಕೊಂತ ಇಲ್ಲೇ ಮೊದ್ಲಾಕ ಮಾಡ್ತಿದ್ದಲ್ಲ, ಇದ್ನ ಮಾಡಬಹುದಿತ್ತಲ್ಲ ಅಂತ. ಇದ್ನ ಮಾಡಬಹುದಿತ್ತು ಮೊದ್ಲ, ಆದ್ರೂ ಅವಾಗ ಅದ್ರ ಬಗ್ಗೆ ನಾಲೆಜ್ ಇದ್ದಿರ್ಕಿಲ್ಲ. 2 ವರ್ಷ ಆಮ್ಯಾಗ ಹೊರಗಿನ ನಾಲೆಜ್ ಬಂತ, ಅದ್ರೊಳಗೆ ಏನೈತಿ ಇನ್ಕಮ್ ಏನ್ ಮಾಡಿದ್ರೆ ಏನಾಕೈತಿ ಎಲ್ಲಾ ತಿಳ್ಕೊಂಡೆ ಸರ್. ಅದನ್ನ ತಿಳ್ಕೊಂಡ್ಮ್ಯಾಗ ಈಗ ಎಲ್ಲಾದ್ರ ಬಗ್ಗೆ ತಿಳ್ಕೊಂಡ್ ಮಾಡಿದ್ರೆ ಸೂಕ್ತ ಅಂತ ನನ್ನ ಅನಿಸಿಕೆ ಸರ್. ಆಮೇಲೆ ಹೊರಗಡೆ ಹೋಗಿ ಎಲ್ಲಾದ್ರೂ ಏನ್ ದುಡಿಬೇಕಂದ್ರೆ ಆಗೋದಿಲ್ಲ ಸರ್ ಈಗಿನ ಕಾಲಮಾನದಲ್ಲಿ. ಹೌದು. ಈಗ ಒಟ್ಟಾರೆಯಾಗಿ ಈ ಆಕಳ ಜೊತೆಗೆ ಎಮ್ಮಿನ ಮಾಡಬಹುದಲ್ಲ? ಎಮ್ಮೆ ಹೈನ ಮಾಡ್ಕೋಬಹುದು ಇಲ್ಲ ಅಂತಲ್ಲ ಸರ್, ಆದ್ರೆ ಅದು ಹಾಲಿನ ಪ್ರಾಡಕ್ಟ್ ಐತೆ ಸರ್ ಇಲ್ಲ ಅಂತಲ್ಲ, ಆದ್ರೆ ಅವು ದೌಡ್ ಬಂದ್ ಮಾಡ್ಕೋತ ಸರ್. ಆಕಳಲ್ಲಿ ಲಾಭ ಇದ್ದಂಗೆ ಎಮ್ಮೆಯಲ್ಲಿ ಲಾಭ ಇಲ್ಲ ಸರ್. ಹೆಂಗಂತೀರಿ ನೀವು? ಅದು ಇಳಿದ ಒಂದ್ 4 ತಿಂಗಳು ಕಂಟಿನ್ಯೂ ಹಾಲು ಕೊಡ್ತದೆ ಸರ್. ಅವಾಗ ಇಳಿದ 4 ತಿಂಗಳು ಮಾತ್ರ ಆಕಳಕ್ಕಿಂತ ಎಮ್ಮೆ ಮಾಡೋದು ಚಲೋ ಅಂತ ಹಿಂಗ ಅನಿಸ್ತಿರ್ತೈತಿ ಸರ್. ಆಮೇಲೆ 4 ತಿಂಗಳು ಆದ್ಮೇಲೆ ಒಂದ್ ಬೆದೆ ಬಂತು ಸರ್. ಒಂದ್ ಬೆದೆ ಕಟ್ಟಿಸಿದ್ರೆ 2 ತಿಂಗಳ ಗಬ್ಬ 3 ತಿಂಗಳ ಗಬ್ಬ ಆದ್ರೆ ಒದ್ಕೊಂಡ್ ಬಿಡುತ್ತೆ ಸರ್. ಅದು ಇಲ್ಲ ಒಂದೊಂದು ಎಮ್ಮೆಗಳು ಗಬ್ಬ ಹೋಗೋದಿಲ್ಲ ಬೇಗ. ಈಗಿನ ಫುಡ್ ಇನ್ ಮೇಂಟೆನೆನ್ಸ್ ಎಮ್ಮೆ ಬೇಗ ಗಬ್ಬ ಹೋಗೋ ಚಾನ್ಸಸ್ ಬಹಳ ಕಡಿಮೆ ಸರ್. ಅದನ್ನ ಅದ್ರ ಸಂಬಂಧ ಎಮ್ಮೆ ಬಾದ ಅವ್ಳು ಒಪ್ಪತ್ತಿ ಹಾಕಿಸ್ಕೋತಾವು ಹಿಂಗದು, ಆದ್ರೆ ಎಮ್ಮೆದು ನನಗ ಲಾಭ ಅನ್ಸಿಲ್ಲ ಸರ್. ನೋಡಿದೇನ ಕರಗಳು ಎಮ್ಮೆ ಕರ 4-4.5 ವರ್ಷ ಗಬ್ಬ ಹೋಗ್ತದ ಸರ್. ನಾವ್ ಹೆಂಗೋ ಮೇಂಟೆನೆನ್ಸ್ ಮಾಡಿ ಅಂದ್ರೆ ಮಿನಿಮಮ್ 3 ವರ್ಷ ಆದ್ರೂ ತಗೋತಾರ ಸರ್. ಆಕಳ ಕರಗಳು ಆದ್ರೆ 2 ವರ್ಷಕ್ಕೆ ನಮಗ ಹೈನಾ ಕೊಡಕ್ ಚಾಲೂ ಮಾಡ್ತದ ಸರ್. ಕರ ಆದ್ರೆ ಆಕಳ ಕರ ಆದ್ರೆ ಕರೆಕ್ಟ್ 18 ತಿಂಗಳು ಕಟ್ಕೊಂಡ್ಬಿಡ್ತದ? 18 ತಿಂಗಳು 16 ತಿಂಗಳು 17 ತಿಂಗಳು ಫಿವರ್ ಹೆಚ್ಚಪ್ಪು ಫಿವರ್ ಜರ್ಸಿ ನಾರ್ಮಲ್ ಅದು ಫುಡ್ ಮೇಂಟೆನೆನ್ಸ್ ಮಾಡಬಾರ್ದು. ಮೂರ್ ತಿಂಗಳು ಇರುವಾಗ ಹಾಲಿನ ಮೇಂಟೆನೆನ್ಸ್ ಅಷ್ಟ ಮಾಡ್ಬೇಕು ಸರ್, ಅಂದ್ರೆ ಜಂತ ಆಗುದಿಲ್ಲ. ಹಾಲು ಕರ್ಕೋದಿಲ್ಲ, ಹಾಲು ಕರ್ಕೋತೇವೆ ಸರ್. ಅವತ್ತು ಕರ್ಬೋಳಿಗೆ ಬುಟ್ಟೆ ಹಾಲು ಇಟ್ಟು ಅವತ್ತ ಫಸ್ಟ್ ನಾವು ಮೇಂಟೆನೆನ್ಸ್ ಮಾಡೋದ ಕರ್ಗೋಳ ಸರ್. ಅಂದ್ರೆ ತಾಯಿ ಮಲೆಯಿಂದ ನಿಮ್ ಹಾಲು ಕುಡಿಸೋದಿಲ್ಲ? ಅವು ಆಕಳ ಮೇಲೆ ಡಿಪೆಂಡ್. ಸಾಯಿವಾಲು ಗೀರ್ ಆದ್ರೆ ಸರ್ ಕರ್ಗೋಳ ಬೇಕು ಸರ್. ಇಫ್ ಯು ಎಚ್ ಎಫ್ ಜರ್ಸಿಗಳು ಕರ್ಗೋಳ ಬೇಡ ಸರ್. ಅವತ್ತಕ್ಕ ಆಕಳಗಳು ಸ್ಮೂತ್ ಇರ್ತಾವಲ್ಲ ಸರ್, ಅವ್ ಕರ್ಗೋಳ ಗುದ್ದಿದ್ರೆ ಇವು ನಾಶ ಅಂತ ಹೇಳ್ತಾವ. ಸೊ ಅವು ಕರ್ಗೋಳನ ಕರ್ಕೋದಿಲ್ಲ ಅವು ಹೆಚ್ಚ ಜರ್ಸಿಗಳು. ಅವತ್ತರ ಕರ್ಗೋಳ ಮಾತ್ರ ಹಾಲು ಬುಟ್ಟಿಯಲ್ಲಿ ಇರ್ತದೆ ಸರ್. ಅವನು ಒಂದು 18 ತಿಂಗಳಾದ್ಮೇಲೆ ತಾವು ಕಟ್ಟಿಸಿ ಸರ್ ಉತ್ತಮವಾಗಿದ್ದನ್ನು ಇಟ್ಕೊಂತೀರಿ, ಬೇಡದನ್ನು ನೀವು ಮಾರಾಟ ಮಾಡ್ತೀರಿ. ಒಟ್ಟಾರೆಯಾಗಿ ಕೊನೆಯದಾಗಿ ತಾವೇನು ಹೈನುಗಾರಿಕೆ ಬಗ್ಗೆ ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀರಿ? ಹೈನುಗಾರಿಕೆ ಎಲ್ಲರೂ ಏನ್ ಅನ್ಕೋತಿದ್ದಾರೆ ಸರ್, ಅದು ದನ ಅದನ್ನೇನ್ ಮಾಡೋದು ಸುಮ್ನೆ, ಅದ್ರೊಳಗೆ ಏನ್ ಇನ್ಕಮ್ ಇಲ್ಲ, ನಾ ಅದೆಲ್ಲ ನಷ್ಟ ಮಾಡ್ತೈತಿ, ಮಾಡೋ ಫಸ್ಟ್ ನೆಕ್ಸ್ಟ್ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸರ್. ಅದ್ ನನ್ನ ಅನಿಸಿಕೆ ಪ್ರಕಾರ ಯಾರು ಹೈನುಗಾರಿಕೆ ಲಾಸ್ ಆಗಿಲ್ಲ, ಲಾಸ್ ಆದ್ರೂ ಅವರಿಂದ ಅವರ ಮಾಡ್ಕೊಂಡಿರೋದು. ಆಗ್ಲೇ ಹೇಳ್ದಾಗೆ ಬೆಳಗ್ಗೆ ಹೊರಕಟ್ಟು ಸಾಯಂಕಾಲ ಹೊರಗ್ಬೋದು, ಹಿಂಗೆಲ್ಲ ಮಾಡಿದ್ರೆ ಮತ್ತೆ ಹೈನುಗಾರಿಕೆ ಲಾಸ್ ಆಗೋದು ಕಾಮನ್ ಸರ್. ಅದು ನಾವು ತಿರ್ಗಜೆ ಹೆಂಗ್ ಪ್ರೀತಿ ವಾಸಲ್ಯದಿಂದ ಇರ್ತಿದ್ದೇವಲ್ಲ, ಅವು ನಮ್ಗೆ ಹಂಗ ರಿಯಾಕ್ಟ್ ಮಾಡ್ಕಸ್ ನಮ್ ಹೈನುಗಾರಿಕೆಯಲ್ಲಿ ಯಶಸ್ ಕಾಣಬಹುದು ಅಂತ ನನ್ನ ಅನಿಸಿಕೆ. ಈಗ ವೆದರ್ಗೆ ತಕ್ಕಂಗೆ ತಾವು ಆಕಳುಗಳನ್ನ ಇಟ್ಕೊಂಡ್ರೆ ವೆದರ್ಗೆ ತಕ್ಕಂಗೆ, ಈಗ ಬ್ಯಾಸಗಿ ಒಳಗೆ ಹೆಂಗ್ ಮೇಂಟೆನೆನ್ಸ್ ಮಾಡಬೇಕು, ಮಳೆಗಾಲದಾಗ ಹೆಂಗ್ ಮೇಂಟೆನೆನ್ಸ್ ಮಾಡಬೇಕು, ಮತ್ತೆ ಚಳಿಗಾಲದಾಗ ಹೆಂಗ್ ಮೇಂಟೆನೆನ್ಸ್ ಮಾಡ್ಬೇಕಂತೀರಿ ನೀವು? ಬೇಸಿಗೆ ಕಾಲದಲ್ಲಿ ಫುಡ್ ಸ್ವಲ್ಪ ಲಿಮಿಟ್ ಕೊಡ್ಬೇಕು ಸರ್, ಜಾಸ್ತಿ ಕೊಡಬಾರ್ದು. ಮಿನಿಮಮ್ ಒಂದ್ ಎರಡ್ ಟೈಮ್ ಮೈ ತೊಳಬೇಕು. ಆ ಬೇಸಿಗೆ ಕಾಲದಲ್ಲಿ ಮೈ ತೊಳೆದೇ ಇಂಪಾರ್ಟೆಂಟ್ ಸರ್. ಅದ್ರ ದನಗಳದ್ದು ನಾವು ಫುಡ್ ಜಾಸ್ತಿ ಕೊಟ್ಟರೆ ಅವಾಗ ತ್ರಾಸ ಆಗ್ತದೆ ಸರ್. ಬೇಸಿಗೆ ಕಾಲದಲ್ಲಿ ಫುಡ್ ಎಷ್ಟು ಕಡಿಮೆ ತಿಂತ ಬೇಸಿಗೆ ಕಾಲದಾಗ ಅಷ್ಟು ಹೆಲ್ದಿ ಇರ್ತಾವ ದನಗಳು ಸರ್. ಮೈ ತೊಳೆದವ ಅದ ಒಂದೇ ಇಂಪಾರ್ಟೆಂಟ್ ಬೇಸಿಗೆ ಕಾಲದಲ್ಲಿ. ಚಳಿಗಾಲದಲ್ಲಿ ಸ್ವಲ್ಪ ಹೀಟ್ ಇದ್ರೆ ಸರಿಯಾಗಿರುತ್ತೆ. ಅದು ಸಾಯಿವಾಲ್ ಗೀರ್ ಆದ್ರೆ ಏನ್ ನಡೆಯುತ್ತೆ ಸರ್, ಜಾಸ್ತಿ ಹೆಚ್ಚಪ್ನಲ್ಲಿ ಆದ್ರೆ ಸ್ವಲ್ಪ ಕಾಕೊಳ್ಬೇಕಾಗತ್ತೆ ಅವಾಗ. ಓಕೆ, ಶುಭಂ ಪಾಟೀಲ್ ಅವರು ಬಹಳ ಉತ್ತಮವಾಗಿರ್ತಕ್ಕಂತ ಮಾಹಿತಿಯನ್ನು ಹಂಚಿಕೊಂಡ್ರಿ, ಬಹಳ ಉತ್ತಮವಾಗಿರ್ತಕ್ಕಂತ ಮಾಹಿತಿಯನ್ನು ಇವತ್ತು ಶ್ರೋತೃ ಬಾಂಧವರಿಗೆ ಉಣಬಡಿಸಿದ್ರಿ. ಇನ್ನಷ್ಟು ಉನ್ನತ ಮಟ್ಟಕ್ಕೆ ತಮ್ಮ ಹೈನುಗಾರಿಕೆ ಬೆಳೀಲಿ, ಇನ್ನಷ್ಟು ಯುವಕರಿಗೆ, ಇನ್ನಷ್ಟು ನಿಮ್ಮ ಸ್ನೇಹಿತರಿಗೆ ಆ ಮಾದರಿಯಾಗಲಿ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹೈನೋದ್ಯಮದ ಕುರಿತು ಉತ್ತಮವಾಗಿರತಕ್ಕಂತ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗ ನಮ್ಮ ಶ್ರೋತೃ ಬಾಂಧವರ ವತಿಯಿಂದ ಹಾಗೂ ನಮ್ಮ ರೈತಪ್ರಿ ವರ್ಗದ ವತಿಯಿಂದ ತುಂಬಿದ ಧನ್ಯವಾದಗಳು. ಇದುವರೆಗೆ ಹೈನುಗಾರಿಕೆ ಉದ್ಯಮದಲ್ಲಿ ಪ್ರಗತಿ ಹೊಂದಿದ ಧಾರವಾಡ ಜಿಲ್ಲೆಯ ಗುಮ್ಗೋಳ ಗ್ರಾಮದ ಶುಭಂ ಪಾಟೀಲ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಸವರಾಜ ಹಿತ್ತಲಮನಿ, ಸಹಕಾರ ತ್ರಿವೇಣಿ ಬೆಟಗೇರಿ, ಪ್ರಸಾರ ನಿರ್ವಹಣೆ ಕುಮಾರ್ ಅಗಡಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಹುಬ್ಬಳ್ಳಿಯ ಸುಳ್ಳದ ಪಾರವ್ವ ಈರಪ್ಪ ಚಬ್ಬಿ ಹಾಗೂ ಸಂಗಡಿಗರು ಹಾಡಿರುವ ಕೋಲಾಟದ ಪದಗಳು. ಮಾಲಾ.